ಅಂಶಗಳು. ಇಸ್ರೋ ಯಶಸ್ಸಿನ ವ್ಯಾಪ್ತಿ ವಿಶಾಲವಾಗಿದೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಕಲಬುರಗಿಯಲ್ಲಿ ವಚನ ಮಂಟಪ ನಿರ್ಮಾಣಕ್ಕೆ ನೀಲನಕ್ಷೆ ತಯಾರಿ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬಾಗಲಕೋಟೆಯ ಮುಧೋಡದಲ್ಲಿ ರನ್ನ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, ಭಾರತಕ್ಕೆ 242 ರನ್ಗಳ ಗೆಲುವಿನ ಗುರಿ ನೀಡಿದ ಪಾಕಿಸ್ತಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಕೇಳುಗ ಸ್ನೇಹಿತರೆ, ಗಮನಿಸಿ, ನಾಳೆ ಅಂದರೆ 25/2/2025 ಮಧ್ಯಾಹ್ನ 2:30 ಭಗಲ್ಪುರಿನಲ್ಲಿ ನಡೆಯಲಿರುವ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 19ನೇ ಕಂತಿನ ಬಿಡುಗಡೆ ಸಮಾರಂಭದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗುವುದು. ಇನ್ನು ಮುಂದೆ ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ನಡೆಯುತ್ತಿರುವ ಐಸಿಸಿ ಚಾಂಪಿಯನ್ಶಿಪ್ ಟ್ರೋಫಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ಭಾರತ ಕಿ ಪ್ರಾರಂಭಿಕ ಜೋಡಿ ಯಾ ಸಲಾಮಿ ಜೋಡಿ ಜಿಸೆ ಆಪ್ ಕಹೇ ರೋಹಿತ್ ಶರ್ಮಾ ಔರ್ ಶುಭ್ಮನ್ ಗಿಲ್ ವೋ ಬೀಚ್ ಮೈದಾನ ಪರ್ ಪಹುಂಚ ಚುಕೆ ಹೇ ಔರ್ ಆಕ್ರಮಣ ಕಿ ಶುರುವಾತ್ ಪಾಕಿಸ್ತಾನ ಕಿ ಟೀಮ್ ಕಿ ತರಫ್ ಸೆ ಕರ್ ರಹೇ ಹೇ ಶಾಹಿನ್ ಶಾ ಅಫ್ರೀದಿ. तो देखना है कि किस तरह का द्वंद्व यहाँ पर गेंद और बल्ले के बीच में होता है. भारत का इस मैदान पर अगर आप रिकॉर्ड देखें तो कुल मिलाकर 7 मुकाबले भारत ने खेले हैं, 6 में उसे विजय हासिल हुई है, 1 मुकाबला टाई के रूप में समाप्त हुआ था अफगानिस्तान के खिलाफ. और पाकिस्तान को यहाँ ज़्यादा तजुर्बा है, 22 मैचों में 8 जीत उनके नाम है. फिलहाल पहली गेंद भारतीय पारे के शाहिन शाह अफरीदी के द्वारा ऑफ स्टंप पर. रोहित शर्मा का और किसी भी मैच में चाहे खिलाड़ी कितना ही बड़ा हो, पहले रन का दबाव उस पर हमेशा रहता है और उस दबाव से पूरी तरह से मुक्त हो चुके हैं रोहित शर्मा. स्ट्राइक पर अब है शुभमन गिल, जिन्होंने पिछले मैच में शानदार बल्लेबाजी की थी. 101 रनों की वो नाबाद पारी, 129 गेंदों का खेल सामना करने के बाद उन्होंने वो 101 रन बनाए थे और वो अंत तक आउट नहीं हुए थे. क्या आज उसकी पुनरावृत्ति करेंगे? ऐसा करेंगे तो पाकिस्तान के लिए मुश्किलें और ज़्यादा बढ़ जाएंगी. फिलहाल तैयार हैं शाहिन शाह अफरीदी. अगली गेंद और इस बार ये गेंद लो फुल टॉस पर लेकर खेल दिया था मिडऑन की दिशा में और इस गेंद में स्विंग भी अच्छा खासा था. And in fact, it's very good that he played it with a straight bat. Once again, the temptation would have been to use that full toss and work it away between square leg and mid-on. But he kept that bat straight. And that I like to see, because when the ball is swinging so much, even a small miscalculation can cost you your wicket. Floodlights mein is samay Shaheen Shah Afridi ko unke pehle hi over mein khasi swing mil rahi hai. Bhartiya gendbazon ki gendon mein wo swing dekhne ko nahi mila tha. Agli gend इस बार कौन बनाती हुई ऑप्शन के बाहर पिच होने के साथ और बाहर की तरफ चली गई और साथ ही साथ गेंद में खासा अच्छा उछाल भी था. लंबे ऊंचे कद के खिलाड़ी हैं शाहिन शाह अफरीदी. गेंद को खेलने की कोशिश नहीं की वहां पर शुभमन गिल ने और गेंद को जाने दिया विकेट कीपर मोहम्मद रिजवान के दस्तानों की तरफ. की भाषा में कहें तो वेल लेफ्ट बाय शुभमन गिल. Yes, no, no need to step on the gas. You've only got 242. You've got 50 overs, really, it's up to Pakistan to make the running to pick up the wickets. India, if they don't lose wickets, should do it reasonably well. अगली गेंद एक बार फिर से ब्लॉक होल्ड में डालने की कोशिश. इन स्विंगिंग डिलीवरी थी वहां पर, लेकिन शुभमन गिल ने उस गेंद को फांप लिया था अच्छे तरीके से और बल्ले को सीधा रखते हुए बल्ले की जड़ से इस गेंद को धकेला ऑन साइड की तरफ. 30 गज के दायरे के अंदर गेंद फील्ड हुई बिना किसी रन के. रनों की औसत रफ्तार अगर आप देखें तो लगातार 142 के आसपास की बनी हुई है. सभी गेंदें एक गेंद को छोड़ करके 140 किलोमीटर से ऊपर की रफ्तार लिए हुई थी. कहीं ना कहीं अपनी तेज गति से परीक्षा लेने की कोशिश भारतीय प्रारंभिक जोड़े की. अंतिम गेंद लेकर एक बार फिर से तैयार वहां पर शाहीन शाफरी. बाएं हाथ से ओवर द विकेट लेग स्टंप पर आती हुई गेंद कॉल कैसे पुश किया शुभमन गिल ने, लेकिन मिड विकेट पर 30 गज के दायरे के अंदर फील्डर मौजूद. गेंद को फील्ड किया गया और अंतिम गेंद पर कोई रन नहीं. ओवर की समाप्ति, पहली ओवर की समाप्ति के बाद दो बिना किसी विकेट के नुकसान के. जन के जीवन में भरे खुशहाली के रंग, यूडीआईडी कार्ड रहे हमेशा आपके संग. सामाजिक न्याय अधिकारिता मंत्रालय भारत सरकार के दिव्यांगजन सशक्तिकरण विभाग द्वारा जनहित में जारी. The first ball of the second over, bowled by Naseem Shah, slightly wide outside the off stump, back of a length, moving slightly way off the seam and pushed away to point by Rohit Sharma, and there is no run. Two runs in the first over, one wide and one push out to mid-wicket by Rohit, gets him that off the mark. But a good testing over there from Shaheen Shah Afridi. It was, the ball was pitched up as we anticipated. There was swing as here goes Naseem Shah. And once again, slightly short of length outside the off stump, but no real swing, no real movement in the air or off the seam. And once again, just standing his ground and playing the ball there quietly away into the cover area, but not for runs. So India can afford to do it easily. 242, not a monumental score. They don't have to go hammer and tongs in the first few overs. It's just a question of not losing wickets, seeing off Afridi. To my mind, the bowler who will give them problems, or certainly something to think about here, just wait for Naseem Shah to come in. And that was not the type of shot that anybody would like to see. Moving away to the leg side, trying to hit it in mid-wicket, and the ball went down to third for four, right off the edge, off the high edge, into the third man boundary for four runs. And that will give heart to the Pakistan team, I can tell you, because it was not a shot that was warranted. It was short, and he was giving himself room. It stood outside the leg stump and trying to hit the ball over mid-wicket, and the ball went 180 degrees in the opposite direction. So really, this is something that I don't know what you think about, Ashish Chirango. I thought it was completely unwarranted. Bangladesh ke khilaf bhi kamovish aise hi shuruaat thi. Ek lemon cut laga tha shuruaat mein agar aapko yaad ho, lekin uske baad badhiya pari kheli aur is baar is gend ko utha karke khel diya. Gend si baar rekha se bahar 6 runon ke liye. Well, that was the right shot. It was on his pads, it was on a length, it was absolutely the right shot. It's a pickup shot off the leg stump, and all you needed to do was get his wrists into play, and he's so good at that. Rohit Sharma, you can see over there, they're easy peasy. That is his shot, the one over deep square leg, or the one over deep right wicket, the short ball, and the one, the swivel flick, or the swivel pull, whatever you'd like to call it, all the way into the crowd for six. A big, big six over there, so four and six already in this over. What's it going to be now? Here goes Naseem Shah, and this time beaten outside the off stump by a beauty. The ball swinging slightly in the air, and then moving away off the seam, and Rohit Sharma drawn into the false shot on the forward defensive, pushing away outside the off stump, about, let's say, on the third stump. No real need to do that. that's the way that he plays. And let's assume that that is the way that has made him successful at the highest level. So 12 without loss then. A couple of exciting overs have taken place. Interesting overs, not exciting, interesting. One four off the edge, one authentic flick six off his pads. And the next one from Mohammad, I beg your pardon, Naseem Shah, is punched off the back foot into the covers. End of the second over, 12 without loss. Namaste, main Rohit NSO se anigamit udyamon ka survey kar raha hoon. Sarkar aapki zaruratein samajh sake isliye humse data lekar kya hoga? Sir, ye sarkari survey hai. Iske aadhar par sarkar yojanaen bana sakti hai. Aap jaise dukandaron ke liye sahi aarthik aur anya neetiyan ban sake isliye. Achha, lekin meri jankari kisi aur ke. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕ್ಯಾನ್ಸರ್ ಔಷಧಗಳ ಬೆಲೆಯನ್ನು ಕಡಿಮೆ ಮಾಡಲಾಗಿದ್ದು ಮುಂದಿನ 3 ವರ್ಷಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ಗಳನ್ನು ತೆರೆಯಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಕ್ಲಿನಿಕ್ಗಳನ್ನು ತೆರೆಯಲಾಗುವುದು ಎಂದು ಅವರು ಮಧ್ಯಪ್ರದೇಶದ ಛತ್ತಾರ್ಪುರ್ ಜಿಲ್ಲೆಯಲ್ಲಿಂದು ಹೇಳಿದ್ದಾರೆ. ನಮ್ಮ ಋಷಿ ಮುನಿಗಳು ಮತ್ತು ಗುರುಗಳು ಅನಾದಿ ಕಾಲದಿಂದಲೂ ನಿರಂತರವಾಗಿ ರಕ್ಷಿಸುತ್ತಾ ಬಂದಿರುವ ನಮ್ಮ ಸಂಸ್ಕೃತಿಯು ಅಮರ. ಅದು ವಿಶ್ವ ಭ್ರಾತೃತ್ವ, ವಿಶ್ವ ಶಾಂತಿ, ವಿಶ್ವ ಕಲ್ಯಾಣ ಹಾಗೂ ಸಮಾನತೆ ಜೊತೆಗೆ ಸಾಮರಸ್ಯವನ್ನು ಪ್ರೇರೇಪಿಸುತ್ತದೆ ಎಂದು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ತುಮಕೂರಿನಲ್ಲಿ ಇಂದು ಹೇಳಿದ್ದಾರೆ. ರೈತರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರೈತರಿಂದ ಗ್ರಾಹಕರು ನೇರವಾಗಿ ಖರೀದಿ ಮಾಡಲು ಅನುಕೂಲವಾಗಲು ದ್ರಾಕ್ಷಿ, ದಾಳಿಂಬೆ, ಪೇರಲ, ಅಂಜೂರ, ಕಲ್ಲಂಗಡಿ, ಕರಬೂಜ, ಬಾಳೆ, ಪಪ್ಪಾಯ, ಹಲಸು, ಅಣಬೆ ಹಾಗೂ ಜೇನು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಕೊಪ್ಪಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಸಂಗಪ್ಪ ಚಾಲನೆ ನೀಡಿದರು. ಇಂದಿನಿಂದ ಇದೇ 27ರವರೆಗೆ ಮೇಳ ನಡೆಯಲಿದೆ. ವಿದ್ಯಾರ್ಥಿ ಜೀವನದಲ್ಲಿಯೇ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಿಬಿರಾರ್ಥಿಗಳಾಗಿ ಪಾಲ್ಗೊಂಡರೆ ಶಿಸ್ತು, ಸಂಯಮ, ಸೇವಾ ಮನೋಭಾವ, ದೇಶಭಕ್ತಿ ಮೈಗೂಡಿಸಿಕೊಳ್ಳಲು ಸಾಧ್ಯ ಎಂದು ಶಾಸಕ ಎಚ್ಡಿ ತಮ್ಮಯ್ಯ ಚಿಕ್ಕಮಗಳೂರಿನಲ್ಲಿಂದು ಹೇಳಿದ್ದಾರೆ. ಮಹಿಳಾ ಶಾಂತಿ ಪಾಲಕರ ಪ್ರಪ್ರಥಮ ಸಮಾವೇಶ ನವದೆಹಲಿಯಲ್ಲಿ ನಾಳೆ ನಡೆಯಲಿದೆ. ಶಾಂತಿ ಪಾಲನೆಯಲ್ಲಿ ಮಹಿಳೆಯರು, ಜಾಗತಿಕ ದಕ್ಷಿಣದ ದೃಷ್ಟಿಕೋನ ಈ ಬಾರಿಯ ಧ್ಯೇಯವಾಕ್ಯವಾಗಿದೆ. ರಕ್ಷಣಾ ಸಚಿವಾಲಯ ಮತ್ತು ವಿಶ್ವಸಂಸ್ಥೆ ಶಾಂತಿ ಪಾಲನಾ ಸಂಸ್ಥೆಯ ಸಹಯೋಗದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ 2 ದಿನಗಳ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ. ವ್ಯಾಟಿಕನ್ನ ಪೋಪ್ ಫ್ರಾನ್ಸಿಸ್ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ. 88 ವರ್ಷದ ಪೋಪ್ ಅವರು ತೀವ್ರ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದು ಕಳೆದ 10 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ದುಬೈನಲ್ಲಿ ನಡೆಯುತ್ತಿರುವಂತಹ ಐಸಿಸಿ ಪುರುಷರ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ 49.4 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 241 ರನ್ ಮಾಡಲಷ್ಟೇ ಶಕ್ತವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಮತ್ತು ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 8 ಗಂಟೆಗೆ ಕೇಳಲಿದ್ದೀರಿ. ಪ್ರಿಯ ರೈತ ಬಾಂಧವರೇ, ಇದೇ ಫೆಬ್ರವರಿ 27 ಮಾರ್ಚ್ 1 ತನಕ ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮೇಳ 2025 ವಿಕಸಿತ ಭಾರತಕ್ಕಾಗಿ ತೋಟಗಾರಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಏರ್ಪಡಿಸಲಾಗಿದೆ. ಭಾರತದ ಅತಿದೊಡ್ಡ ಈ ತೋಟಗಾರಿಕಾ ಮೇಳದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ. ಯಶಸ್ವಿನಿ ಕ್ರಿಯೇಷನ್ಸ್ ಅವರ ಅಪಾಯವಿದೆ ಎಚ್ಚರಿಕೆ, ವಿಕಾಸ್ ಉತ್ತಯ್ಯ ರಾಧಾ ಭಗವತಿ ಜೋಡಿಯ ಅಪಾಯವಿದೆ ಎಚ್ಚರಿಕೆ, ಅಭಿಜಿತ್ ತೀರ್ಥಹಳ್ಳಿ ಸಾರಥ್ಯದಲ್ಲಿ ಅಪಾಯವಿದೆ ಎಚ್ಚರಿಕೆ, ಸಂಗೀತ ನಿರ್ದೇಶನ ಸುನಾದ್ ಗೌತಮ್, ನಿರ್ಮಾಪಕರು ವಿಜಿ ಮಂಜುನಾಥ್. ಫೆಬ್ರವರಿ 28 ರಾಜ್ಯಾದ್ಯಂತ ಅಪಾಯವಿದೆ ಎಚ್ಚರಿಕೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಸಿಪಿ ಗ್ರಾಮ್ಸ್, ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೇವಿಯನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ಸ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಧ್ಯಾನ್ ಸೆ ಸುನೋ ಬ್ರೋ, ಧ್ಯಾನ್ ಸೆ ಸುನೋ, ಆದತೆ ಬದಲೋ ಸ್ಮಾರ್ಟ್ ಡ್ರೈವ್ ತುಮ್ ಕರೋ, 60 ಸೆ ಕಮ್ ನಾ ಜ್ಯಾದಾ ಹೋ ಸ್ಪೀಡ್ ತೋ ಜ್ಯಾದಾ ಮೈಲೇಜ್ ಇಸ್ ಗ್ಯಾರಂಟೀಡ್, ಸಿಗ್ನಲ್ ಪೆ ರುಕೋಗೆ ತೋ ಯಾದ್ ರಖೋ, ಇಗ್ನಿಷನ್ ಕೋ ಕ್ವಿಕ್ಲಿ ಆಫ್ ಕರೋ, ರೇಸ್ ಮತ್ ಕರೋ, ಆಕ್ಸಿಲರೇಟ್ ಮತ್ ಕರೋ, ಫಿಜುಲ್ ಮೇ ಫ್ಯೂಲ್ ಖರ್ಚ್ ನಾ ಕರೋ, ಕ್ಲಚ್ ಕಮ್ ದಬಾವ್, ಬ್ರೇಕ್ ಕಮ್ ಲಗಾವ್, ಧೀರೆ ಧೀರೆ ಚಲೋ, ರಶ್ ಡ್ರೈವ್ ನಾ ಕರೋ. ध्यान से सुनो ब्रो, ध्यान से सुनो, फ्यूल बचाने की कोशिश तुम करो. Drive smartly, conserve energy. Issued in public interest by oil and gas marketing companies in public sector. ಕೇಳುಗರೆ, ಫೆಬ್ರವರಿ 11 27 ತಾರೀಖಿನವರೆಗೂ ಕ್ಯಾನ್ಸರ್ ಜಾಗೃತಿ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಜಾಲದಲ್ಲಿ ಬೆಳಗ್ಗೆ 9:05 ಹಾಗೂ ಮಧ್ಯಾಹ್ನ 1:20 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ ಬೆಳಿಗ್ಗೆ 8:55 ಹಾಗೂ 10:45 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಬೆಳಿಗ್ಗೆ 7:30 ಹಾಗೂ ಮಧ್ಯಾಹ್ನ 1:02 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ವಿವಿಧ ಭಾರತಿ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 7:06:10 ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿಂದು ICC ಚಾಂಪಿಯನ್ಸ್ ಟ್ರೋಫಿ ಮಿನಿ ವಿಶ್ವಕಪ್ ಸಮರ ಇದರ ಕುರಿತು ಮಾತನಾಡ್ತಿದ್ವಿ, ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು 1998 ಆರಂಭ ಆಗುತ್ತೆ, ಬಾಂಗ್ಲಾದೇಶ ಹೋಸ್ಟ್ ಅನ್ನ ಮಾಡಿರುತ್ತೆ. ಆ ಟೈಮಲ್ಲಿ ವಿನ್ ಆಗಿದ್ದು ಮೊದಲನೇ ಬಾರಿಗೆ ಸೌತ್ ಆಫ್ರಿಕಾ ವಿನ್ ಆಗುತ್ತೆ. ಅದಾದ ನಂತರ ಮೊದಲನೇ ಮ್ಯಾಚ್ನಲ್ಲಿ ರನ್ನರ್ ಅಪ್ ಆದರು ವೆಸ್ಟ್ ಇಂಡೀಸ್. ಇನ್ನು ನಾವು ಭಾರತದವರು ಮತ್ತು ಆಸ್ಟ್ರೇಲಿಯಾದವರು ಈ ಚಾಂಪಿಯನ್ಸ್ ಟ್ರೋಫಿನ ಡಾಮಿನೇಟ್ ಮಾಡಿದ್ದೀವಿ ಅಂದರೆ ತಪ್ಪಾಗಲಾರದು. ಯಾಕಂದರೆ 2 ನಾವು ಮತ್ತು ಆಸ್ಟ್ರೇಲಿಯಾದವರು 2 ಚಾಂಪಿಯನ್ಸ್ ಟ್ರೋಫಿಯನ್ನು ನಮ್ಮ ಮಡಲಲ್ಲಿದ್ದೇವೆ. ಇನ್ನು ನಾವು ಗೆದ್ದಾಗ ಒಮ್ಮೆ ಇಂಗ್ಲೆಂಡನ್ನು ಸೋಲಿಸಿ ಚಾಂಪಿಯನ್ಸ್ ಟ್ರೋಫಿ ನಮ್ದು ಮಾಡಿಕೊಂಡ್ವಿ. ಹಾಗೆ 2002 ಶ್ರೀಲಂಕಾ ಮತ್ತು ಭಾರತ 2 ತಂಡಗಳನ್ನು ವಿನ್ನರ್ ಚಾಂಪಿಯನ್ಸ್ ಅಂತ 2 ತಂಡಗಳಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ನೀಡಲಾಗುತ್ತೆ. ಹಾಗೆ ನಾವು 2 ಬಾರಿ ರನ್ನರ್ಅಪ್ ಆಗಿದ್ವಿ. 2017 ಕರೆಂಟ್ ಚಾಂಪಿಯನ್ಸ್ ಯಾರಿದ್ದಾರೆ ಪಾಕಿಸ್ತಾನದ ವಿರುದ್ಧ 2017 ರನ್ನರ್ಅಪ್ ಆದ್ವಿ. ಹಾಗೆ ನ್ಯೂಜಿಲೆಂಡ್ ವಿರುದ್ಧ 2000 ಕೀನ್ಯಾದಲ್ಲಿ ನಡೆದಂಥ ಪಂದ್ಯದಲ್ಲಿ ನಾವು ರನ್ನರ್ಸ್ಅಪ್ ಆಗಿದ್ವಿ. ಇನ್ನು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯ ವಿಶೇಷತೆಗಳೇನು ಈಗಾಗಲೇ ತಿಳಿಸಿದ್ದೀನಿ. 4 ನಡೀತಾ ಇದೆ, 4 ಪಂದ್ಯ ಆಗ ಆರಂಭ ಆಯಿತು. ಆರಂಭ ಆಗಿದ್ದು 1998 ಈಗಾಗಲೇ 2025ಕ್ಕೆ ಬಂದಿದ್ದೀವಿ. ಇನ್ನು 2029 ನೆಕ್ಸ್ಟು ನಡೆಯುವಂಥ ಸ್ಥಳ ಅದು ನಮ್ಮ ಭಾರತ ದೇಶನೇ ಆಗಿದೆ. ಒಂದಷ್ಟು ಸ್ವಾರಸ್ಯಕರವಾದ ವಿಷಯಗಳು ಈ ಬಾರಿಯ ಟೂರ್ನಿಮೆಂಟಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಗೀತೆಯ ನಂತರ. ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಗಾನಭಜಾನ ಕಾರ್ಯಕ್ರಮದಲ್ಲಿ ಇಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮಿನಿ ವಿಶ್ವಕಪ್ ಸಮರದ ಕುರಿತು ಮಾತನಾಡ್ತಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಇಂದು ಭಾರತ ಮತ್ತು ಪಾಕಿಸ್ತಾನ ದುಬೈನಲ್ಲಿ ಮ್ಯಾಚಸ್ನ ಆಡ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ಬ್ಯಾಟಿಂಗ್ ಆಡಿ ಮುಗಿಸಿ ಭಾರತಕ್ಕೆ ಬ್ಯಾಟಿಂಗನ್ನು ನೀಡಿದೆ, ಒಂದು ಟಾರ್ಗೆಟನ್ನು ನೀಡಿ. ಇನ್ನು ಐಸಿಸಿ ಟ್ರೋಫಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಇವತ್ತಿನವರೆಗಿನ ಆಟಗಳನ್ನ ನೋಡೋದಾದರೆ ಯಾರಿಗೆ ಮೇಲುಗೈ ಅಂತ ನೋಡೋದಾದರೆ, ನಾವು ಎರಡು ಬಾರಿ ಚಾಂಪಿಯನ್ಸ್ 2002 ಮತ್ತು 2013, ಆದರೆ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು ಪಾಕಿಸ್ತಾನ. ಮೂರು ಬಾರಿ ಐದು ಪಂದ್ಯಗಳಲ್ಲಿ ಮೂರು ಪಂದ್ಯಗಳಲ್ಲಿ ಅವ್ರು ಗೆದ್ದಿದ್ದಾರೆ, ಎರಡು ಪಂದ್ಯಗಳಲ್ಲಿ ನಾವು ಗೆದ್ದಿದ್ದೀವಿ. ಆಡಿರುವಂಥ ಪಂದ್ಯಗಳು ಬರ್ಮಿಂಗ್ಹ್ಯಾಮ್, ಮೊದಲನೇದಾಗಿ ಬರ್ಮಿಂಗ್ಹ್ಯಾಮ್ನಲ್ಲಿ ಭಾರತಕ್ಕೆ ಸೋಲಾಗುತ್ತೆ, ಹಾಗೆ ಸೆಂಚುರಿಯನ್ 2009 ಭಾರತಕ್ಕೆ ಸೋಲಾಗುತ್ತೆ. ಬರ್ಮಿಂಗ್ಹ್ಯಾಮ್ 2013 ಅಗೇನ್ ಭಾರತಕ್ಕೆ ಗೆಲುವಾಗುತ್ತೆ, ಅವಾಗ ಧೋನಿಯವರು ಕ್ಯಾಪ್ಟನ್ಸಿಯನ್ನು ತೆಗೆದುಕೊಂಡಿರ್ತಾರೆ. ಇದು ಅದ್ಭುತವಾದ ಮ್ಯಾಚ್ ಆಗಿರುತ್ತೆ, 165 ರನ್ಗಳಿಗೆ ಅವ್ರನ್ನ ಕಟ್ ಹಾಕ್ತೀವಿ. ಹಾಗೆ ಶಿಖರ್ ಧವನ್ ಅವರು 48 ರನ್ ಗಳಿಸ್ತಾರೆ. ಇದು ಒಂದು ಮರೆಯಲಾರದ ಮ್ಯಾಚ್ ಆಗುತ್ತೆ ಪಾಕಿಸ್ತಾನದ ವಿರುದ್ಧ. ಫೈನಲಲ್ಲಿ ನಾವು, ನಿಮಗೆಲ್ಲ ಗೊತ್ತೇ ಇದೆ, ಆತಿಥೇಯ ಇಂಗ್ಲೆಂಡನ್ನು ಮಣಿಸಿ ಟ್ರೋಫಿಯನ್ನು ಎತ್ತಿ ಹಿಡಿತೀವಿ. ಹಾಗೆ ಮತ್ತೊಮ್ಮೆ ನಾವು 2017 ಗೆಲುವನ್ನು ಕಂಡರೂ ಸಹ, ಅದೇ ದಿ ಓವಲಲ್ಲಿ ನಡೆಯುವಂಥ ಪಂದ್ಯದಲ್ಲಿ 2017 ಮತ್ತೊಂದು ಪಂದ್ಯದಲ್ಲಿ, ಆಗ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ, ಆ ಪಂದ್ಯದಲ್ಲಿ ಫೈನಲ್ನಲ್ಲಿ ನಮ್ಮ ವಿರುದ್ಧ ಪಾಕಿಸ್ತಾನ ಗೆಲ್ಲುತ್ತೆ. ಅದು ನಾವು 158 ರನ್ಗೆ ನಮ್ಮೆಲ್ಲ ವಿಕೆಟನ್ನು ಕಳ್ಕೊತೀವಿ, 180 ರನ್ನ ಅಂತರದಲ್ಲಿ ಅವರು ನಮ್ಮನ್ನು, ನಾವು ಭಾರತ ಆ ಒಂದು ಪಂದ್ಯದಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳೆದುಕೊಳ್ಳುತ್ತೆ. ಅಂದು ಟಾಸ್ ಗೆದ್ದವ್ರು ನಾವು ಫೀಲ್ಡಿಂಗ್ ತಗೋಬಾರ್ದಿತ್ತು, ಫೀಲ್ಡಿಂಗ್ ತಗೊಂಡು ತಪ್ಪು ಮಾಡಿದ್ವಿ ಅನ್ನೋದೇ ಒಂದು ದೊಡ್ಡ ಮಾತಾಗಿರುತ್ತೆ. ಕೆಲವುದರಲ್ಲೇ ಮಿಸ್ ಆದಂಥ ಕಪ್ ಅದು. ಇನ್ನು ಈ ವರ್ಷದಲ್ಲಿ 2017 ಈಗ ಹಾಲಿ ಚಾಂಪಿಯನ್ಸ್ ಆಗಿದ್ದಾರೆ, ಇನ್ನು ಹೇಗೆ ನಡೀತಾ ಇದೆಯಪ್ಪ ಅಂತ ಅಂದರೆ, ಪಾಕಿಸ್ತಾನ ಈಗಾಗಲೇ ಬ್ಯಾಟಿಂಗ್ ಮಾಡಿ ಇಂಡಿಯಾಕ್ಕೆ ಬ್ಯಾಟಿಂಗ್ ಮಾಡೋದಕ್ಕೆ ಬಿಟ್ಟಿದೆ. ಇಂಡಿಯಾ 5 31 ರನ್ನನ್ನು ಗಳಿಸಿ ಆಡ್ತಾ ಇದೆ. ಇಂದಿನ ಪಂದ್ಯದಲ್ಲಿ ಹೇಗಾಗುತ್ತೆ, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನವೇ ಮೇಲುಗೈಯನ್ನು ತೆಗೆದುಕೊಳ್ಳುತ್ತಾ ಅಥವಾ ಭಾರತಕ್ಕೆ ಮೇಲುಗೈ ಸಿಗುತ್ತಾ ಅನ್ನೋದನ್ನು ಇವತ್ತಿನ ಪಂದ್ಯ ಡಿಸೈಡ್ ಮಾಡುತ್ತೆ ಸ್ನೇಹಿತರೆ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಮತ್ತಷ್ಟು ಸ್ವಾರಸ್ಯಕರವಾದ ವಿಷಯಗಳು ಚಾಂಪಿಯನ್ಸ್ ಟ್ರೋಫಿ ಕುರಿತು. ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿತಲ್ಲ, ನಿನ್ನಾಸೆ ಏನೋ ನಾನಿಂದು ಕಾಣೆನಲ್ಲ. ಕೋಪವೋ ತಾಪವೋ ಕೋಪವೋ ತಾಪವೋ ನಡುಗಿದೆ ತುಟಿಯೇತಕ್ಕೆ, ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿತ್ತಲ್ಲ. ವಯಸ್ಸು ಒಳ್ಳೆ ಸೊಗಸು ಏಕೆ ಹೀಗಾಯ್ತು ಮನಸ್ಸು, ಕಣ್ಣು ಚೆನ್ನ ಬಣ್ಣ ಚೆನ್ನ ನಾ ಕಾಣೆ ಹೀಗೇಕೆ ಮುನಿಸು. ಒಳ್ಳೆ ವಯಸ್ಸು ಒಳ್ಳೆ ಸೊಗಸು ಏಕೆ ಹೀಗಾಯ್ತು ಮನಸ್ಸು, ಕಣ್ಣು ಚೆನ್ನ ಬಣ್ಣ ಚೆನ್ನ ನಾ ಕಾಣೆ ಹೀಗೇಕೆ ಮುನಿಸು. ಈ ರೋಷವೋ ಆವೇಶವೋ ಈ ದ್ವೇಷವೋ ಆಕ್ರೋಶವೋ ಚೆಲುವೆ ನಿನಗೆ ತಕೇ, ಕಣ್ಣಲ್ಲಿ ಏನು ಮಿಂಚೊಂದು ಕಂಡಿದ್ದಲ್ಲ, ನಿನ್ನಾಸೆ ಏನು ನಾನಿಂದು ಕಾಣೆನಲ್ಲ. ಮೊಗದಿ ಗೆಲುವ ಕಂಡೆ ಎಲ್ಲಿ ಏನಾಯ್ತು ಕಾಣೆ, ಗೆಲುವ ಹಿಂದೆ ಛಲವ ಕಂಡೆ ಅಮ್ಮಮ್ಮ ನೀನಂಥ ಜಾಣೆ. ಗೆಲುವೆ ಮೊಗದಿ ಗೆಲುವ ಕಂಡೆ ಎಲ್ಲಿ ಏನಾಯ್ತು ಕಾಣೆ, ಗೆಲುವ ಹಿಂದೆ ಛಲವ ಕಂಡೆ ಅಮ್ಮಮ್ಮ ನೀನಂಥ ಜಾಣೆ. ನಿನ್ನಾಸೆಯ ನಾ ಬಲ್ಲೆನು ಇನ್ನಾರನು ನಾ ಬಲ್ಲೆನು, ಸರಸಕ್ಕೆ ಬರಲಾರೆಯ ಹೇಳು ಬರಲಾರೆಯ, ನಿನ್ನಂಥ ನೂರು ಹೆಣ್ಣನ್ನು ನಾನು ಬಲ್ಲೆ, ನನ್ನಲ್ಲಿ ಇನ್ನು ನಿನ್ನಾಟ ಸಾಗದಲ್ಲೇ. ಬರುವ ಮನವ ಗೆಲ್ಲುವ ಆಸೆ ನನ್ನಲ್ಲಿ ಬಂತೆ, ಸರಸದಿಂದ ನಿನ್ನ ಬೆರವೆ ಬಾ ಹೇಳು ಇನ್ನೇಕ ಚಿಂತೆ. ಬಳಿಗೆ ಬರುವ ಮನವ ಗೆಲ್ಲುವ ಆಸೆ ನನ್ನಲ್ಲಿ ಬಂತೆ, ಸರಸದಿಂದ ನಿನ್ನ ಬೆರವೆ ಬಾ ಹೇಳು ಇನ್ನೇಕ ಚಿಂತೆ. ನಿನಗಾಗಿಯೇ ನಾನಿಲ್ಲವೆ ನನ್ನಾಸೆಯು ನಿನಗಿಲ್ಲವೆ, ನಿಜವನ್ನು ನುಡಿ ಸುಂದರಿ ನಿನ್ನಂಥ ನೂರು ಹೆಣ್ಣನ್ನು ನಾನು ಬಲ್ಲೆ, ನನ್ನಲ್ಲಿ ಇನ್ನು ನಿನ್ನಾಟ ಸಾಗದಲ್ಲೇ. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮಿನಿ ವಿಶ್ವಕಪ್ ಸಮರ ಇದರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಮತ್ತಷ್ಟು ಸ್ವಾರಸ್ಯಕರವಾದ ವಿಷಯವನ್ನು ನಿಮ್ಮ ಹತ್ರ ಹಂಚಿಕೊಳ್ತೀನಿ ಅಂತ ಹೇಳಿದ್ದೆ. ಪಾಕಿಸ್ತಾನದ ಬೌಲರ್ ಅಖ್ತರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಈತ ಒಬ್ಬ ವ್ಯಕ್ತಿ, ಗೆಲುವಿನ ರೇಷ್ಯೂ ಎಷ್ಟಿರುತ್ತಪ್ಪ ಅಂತ ಅಂದರೆ ಗೆಲುವಿನ ಸಾಧ್ಯತೆ ಕೇವಲ 2% ಇದ್ದಂಥ ಒಂದು ಸಂದರ್ಭವನ್ನು ಒಂದು ತಂಡವನ್ನು ತೆಗೆದುಕೊಂಡು ಬಂದು 100%ಗೆ ನಿಲ್ಲಿಸುವಂಥ ಒಂದು ಕೆಪಾಸಿಟಿ ಇರುವಂಥ ಆಟಗಾರ ಅಂತ ಈ ವ್ಯಕ್ತಿಯನ್ನು ಕೊಂಡಾಡಿರ್ತಾರೆ. ಯಾರು ಆ ವ್ಯಕ್ತಿ ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ವಿಶ್ವ ಕಂಡ ಅತ್ಯಂತ ಶ್ರೇಷ್ಠ ಬೌಲರ್ ಆಗಿರುವಂತಹ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು. ಇನ್ನು ಈ ಗಾಯದ ಸಮಸ್ಯೆಯಿಂದ ಅವರು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡ್ತಾ ಇಲ್ಲ. ಅದರಿಂದ ಒಂದು ದೊಡ್ಡ ಒಡೆತನೆ ಬಿದ್ದಂಗೆ ಆಗಿದೆ ಭಾರತ ತಂಡಕ್ಕೆ. ಆದರೆ ಉಳಿದವರು ಹೇಗೆ ಈಗ ಶಮಿ ಆಗ್ಬೋದು, ರಾಣಾ ಆಗ್ಬೋದು, ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಬೌಲಿಂಗ್ ಪಡೆಗೆ. ಇದೇ ರೀತಿ ಅನೇಕ ತಂಡಗಳು ಪ್ರಮುಖ ಆಟಗಾರರಿಲ್ಲದೆ ಈ ಒಂದು ಬಾರಿ ತಮ್ಮ ತಂಡವನ್ನು ಮುನ್ನಡೆಸ್ಕೊಂಡು ಸಾಗ್ತಾ ಇದ್ದಾವೆ. ಅಂತ ಕೆಲವು ಆಟಗಾರನ ನೋಡೋದಾದರೆ ಇನ್ನು ಮತ್ತಷ್ಟು ದಿಗ್ಗಜ ಬೌಲರ್ಗಳಾದಂಥ ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್, ಜೋಶ್ ಹೆಜಲ್ವುಡ್ ಇವರು ಸಹ ಈ ಬಾರಿ ಆಡ್ತಾ ಇಲ್ಲ. ಇವರಲ್ಲಿ ಕಮಿನ್ಸ್ಗೆ ಪಾದದ ನೋವು, ಹಾಗೆ ಹೆಜಲ್ವುಡ್ಗೂ ಸಹ ಬ್ಯಾಕ್ ಪೇನ್. ಸ್ಟಾರ್ಕ್ ಅವರು ವೈಯಕ್ತಿಕ ಕಾರಣವನ್ನು ನೀಡಿ ಇವರು ಆಟವನ್ನು ಆಡ್ತಿಲ್ಲ. ಹಾಗೆ ದಕ್ಷಿಣ ಆಫ್ರಿಕಾ ತಂಡದ ವೇಗಿ ಆಂಡ್ರಿಚ್ ನಾಕಿಯಾ ಇವರು ಸಹ ಒಂದು ಗಾಯದ ಸಮಸ್ಯೆಯಿಂದ ಆಟವನ್ನು ಆಡ್ತಾ ಇಲ್ಲ. ಹಾಗೆ ಜೆರಾಲ್ಡ್ ಕೋರ್ಸಿಯಾ ಅವರು ಸಹ ಆಟದಲ್ಲಿ ಭಾಗವಹಿಸ್ತಾ ಇಲ್ಲ. ಇನ್ನು ಉಳಿದಂತೆ ನೋಡೋದಾದರೆ ಪಾಕಿಸ್ತಾನ ತಂಡದಲ್ಲೂ ಸಹ ಆರಂಭಿಕ ಬ್ಯಾಟರ್ ಸೈಮ್ ಅಯ್ಯೂಬ್ ಅವರು ಸಹ ಈ ಒಂದು ಪಂದ್ಯಕ್ಕೆ ಅಲಭ್ಯರಾಗಿದ್ದರೆ, ಇನ್ನು ನ್ಯೂಜಿಲೆಂಡ್ ತಂಡದಲ್ಲಿ ನೋಡೋದಾದರೆ ವೇಗದ ಬೌಲರ್ ಆದಂತಹ ಲಾಕಿ ಫರ್ಗ್ಯೂಸನ್ ಅವರು, ಹಾಗೆ ಯುವ ವೇಗಿ ಬೆನ್ ಸಿಯರ್ಸ್ ಅವರು ಸಹ ಭಾಗವಹಿಸ್ತಾ ಇಲ್ಲ ಈ ಒಂದು ಸರಣಿಯಲ್ಲಿ. ಇನ್ನು ಇಂಗ್ಲೆಂಡ್, ನಿಮಗೆಲ್ಲ ಗೊತ್ತಾ ಇದೆ, ನಮ್ಮ ಬೆಂಗಳೂರಿನ ಮೂಲದ ರಚಿನ್ ರವೀಂದ್ರ ಅವರು, ಅವರ ಮುಖಕ್ಕೆ ಪಾಕಿಸ್ತಾನದಲ್ಲೇ ಬಾಲ್ ಬಿದ್ದದ್ದು ಗಾಯ ಒಂದಾಗಿ ಅವರು ಸಹ ಟೂರ್ನಿಮೆಂಟ್ಗೆ ಬಂದಿದ್ದಾರೆ, ಆಡೋದು ಖಚಿತ ಆಗಿಲ್ಲ ನ್ಯೂಜಿಲೆಂಡ್ ತಂಡದಲ್ಲಿ. ಇನ್ನು ಇಂಗ್ಲೆಂಡ್ ತಂಡಕ್ಕೆ ನೋಡೋದಾದರೆ ಜೇಕಬ್ ಬೆಥೆಲ್ ಸಹ ಅವರು ಈ ಗೈರು ಹಾಜರಿಯಾಗಿದ್ದಾರೆ. ಹೀಗೆ ಅನೇಕ ಪ್ರಮುಖ ಆಟಗಾರರೇ ತಂಡದ ಗತಿಯನ್ನು ಬದಲಿಸುವಂಥ ಅನೇಕ ಆಟಗಾರರು ಗಾಯದ ಸಮಸ್ಯೆಯಿಂದ ಇತರೆ ಕಾರಣಗಳಿಂದ ಚಾಂಪಿಯನ್ಸ್ ಟ್ರೋಫಿಯಿಂದ ಅವರು ಹೊರಗುಳಿದಿದ್ದಾರೆ. ಇನ್ನು ಉಳಿದಂತೆ ಪಂದ್ಯಗಳ ಮೇಲೆ, ಅವರನ್ನು ನಂಬಿಕೊಂಡಿದ್ದಂಥ ಪಂದ್ಯಗಳ ಮೇಲೆ ಆ ಒಂದು ತಂಡಗಳಿಗೆ ಅತ್ಯಂತ ಒಂದು ದೊಡ್ಡ ಒಡೆತವೇ ಬೀಳುತ್ತೆ ಅಂದರೆ ತಪ್ಪಾಗಲಾರದು. ಈಗ ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಮತ್ತಷ್ಟು ಮಾತುಗಳು, ಹಾಗೆ ನಿಮ್ಮೆಲ್ಲರ ಸಂದೇಶಗಳನ್ನು ಸಹ ಆದಷ್ಟು ಬೇಗನೆ ನೋಡ್ತೀನಿ ಸ್ನೇಹಿತರೆ. ಮಾಡಿ ತಾನೆ ಸಂತತಿ ಭಾರತಿ ಮುದ್ದು ಭಾರತಿ ಯಜಮಾನ್ತಿ ನಂಗೆ ನೀನೆ ಭಾರತಿ ಗಾನಭಜಾನ ಕಾರ್ಯಕ್ರಮದಲ್ಲಿಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕುರಿತು ಮಾತನಾಡ್ತಿದ್ವಿ ಸ್ನೇಹಿತರೆ. ಇನ್ನು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದುವರೆಗೂ ಅತಿ ಹೆಚ್ಚು ರನ್ ಅನ್ನು ಬಾರಿಸಿರೋರು ಯಾರು ಅನ್ನೋ ಕುತೂಹಲ ಇದೆ ಇರುತ್ತಲ್ವಾ, ಅದು ಇನ್ಯಾರು ಅಲ್ಲ ಯೂನಿವರ್ಸಲ್ ಬಾಸ್ ಅಂತ ಕರೆಸ್ಕೊಳ್ಳುವಂಥ ಕ್ರಿಸ್ ಗೇಲ್ ಅವರು. ಅತಿ ಹೆಚ್ಚು ರನ್ನನ್ನು ಒಂದು ಟೂರ್ನಮೆಂಟಲ್ಲಿ ಒಂದು ವರ್ಷದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ನನ್ನು ಬಾರಿಸಿದ್ದಾರೆ. ಹಾಗೆ ಇನ್ನು ಬೌಲರ್ಸಲ್ಲಿ ಅತಿ ಹೆಚ್ಚು ವಿಕೆಟನ್ನು ಯಾರು ತೊಗೊಂಡ್ರು ಅಂತ ನೋಡೋದಾದರೆ ಕೈಲ್ ಮಿಲ್ಸ್ ಅವರು, ನ್ಯೂಜಿಲೆಂಡ್ನ ಬೌಲರ್ ಇವರು. ಇವರು ಅತಿ ಹೆಚ್ಚು ವಿಕೆಟನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಅತಿ ಹೆಚ್ಚು ಸರಾಸರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಂದು ಒಂದು ಟೂರ್ನಿಮೆಂಟಲ್ಲಿ ಆಡಿದವರು ಯಾರು ಅಂತ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ವಿರಾಟ್ ಕೊಹ್ಲಿ ಅವರು. ಚಾಂಪಿಯನ್ಸ್ ಟ್ರೋಫಿ ಈಗಾಗಲೇ 8 ಬಾರಿ ನಡೆದಿದೆ. 1998 2017 ಇನ್ನು ಇದು 2025 9ನೇ ಬಾರಿ ಈ ಟ್ರೋಫಿ ನಡೀತಾ ಇದೆ. ಇದಾದ ನಂತರ ಈಗಾಗಲೇ ಹೇಳಿದೆ ನಿಮಗೆ 2029ಕ್ಕೆ ಆತಿಥ್ಯವನ್ನು ವಹಿಸುವಂಥ ದೇಶ ನಮ್ಮ ಭಾರತ. ಚಾಂಪಿಯನ್ಸ್ ಟ್ರೋಫಿ ಈಗಾಗಲೇ ಹೇಳಿದ್ದೀನಿ, ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ಒಂದು ಪ್ರಾಮುಖ್ಯವನ್ನು ಪಡೆದುಕೊಳ್ಳುತ್ತೆ. ಇದನ್ನು ಮಿನಿ ವಿಶ್ವಕಪ್ ಅಂತಲೇ ಕರೀತಾರೆ, ಯಾಕಂದರೆ ತೆಗೆದುಕೊಳ್ಳುವಂಥ ಆಟದಲ್ಲಿ ಭಾಗವಹಿಸೋದಕ್ಕೆ ರೇಟಿಂಗ್ಸು ಸಹ ಗೆಲುವಿನ ರೇಟಿಂಗ್ಸು ಸಹ ಜಾಸ್ತಿ ಇರಬೇಕು. ಅಂಥ ತಂಡಗಳನ್ನಷ್ಟೇ ತೆಗೆದುಕೊಳ್ಳಾಗುತ್ತೆ. ಹೇಗೆ ವಿಶ್ವಕಪ್ಗೆ ಅತಿ ಹೆಚ್ಚು ಟಾಪ್ ಅಗ್ರಸ್ಥಾನದಲ್ಲಿ ಇರುವಂಥ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂಥ ತಂಡಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ, ಇದರಲ್ಲೂ ಸಹ ಹಾಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಸಹ ಅಗ್ರಸ್ಥಾನದಲ್ಲಿರುವ ತಂಡಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ಬಾರಿ 8 ತಂಡಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುಂದಿನ ಬಾರಿ 2029ಕ್ಕೆ ನಾವೇ ಆತಿಥ್ಯವನ್ನು ವಹಿಸ್ತೀವಿ. ಕ್ರಿಕೆಟ್ ಯಾವುದೇ ಆಟ ಅನ್ನೋದು ಜನರನ್ನು ಒಂದು ಎಮೋಷನಲಿ ಬನ್ಸುತ್ತೆ.